ಎಲ್ಲಿ ಹೋಗಿದ್ದೆ ರಾಯ ಸೆಲ್ಯಾಕ ಮಾಸ್ಯಾದ ಎಲ್ಲಿ ಹೋಗಿದ್ದೆ ರಾಯ ಸೆಲ್ಯಾಕ ಮಾಸ್ಯಾದ ಅಲ್ಲೊಬ್ಳ ಕೂಡ ಸಲುಗೆಯ ಸಲುಗೆಯ ಅಲ್ಲೊಬ್ಳ ಕೂಡ ಸಲುಗೆಯ ಸಲುಗೆಯ ಅಲ್ಲೊಬ್ಳ ಕೂಡ ಸಲುಗೆಯ ನೀ ಮಾಡಿ ಅಲ್ಲೊಬ್ಳ ಕೂಡ ಸಲುಗೆಯ ನೀ ಮಾಡಿ ಇಲ್ಲೆಂಬುದೇನ ನನ್ನ ಮುಂದೆ ನನ್ನ ಮುಂದೆ ಇಲ್ಲೆಂಬುದೇನ ನನ್ನ ಮುಂದೆ ನನ್ನ ಮುಂದೆ ನಾನು ತರುವಾಗ ನೀನು ಸಣ್ಣವಳಲ್ಲೇ ನಾನು ತರುವಾಗ ಎಲ್ಲಿ ಕಲಿತೆ ಹೊಸ ಮಾತ ಹೊಸ ಮಾತ ಎಲ್ಲಿ ಕಲಿತೆ ಹೊಸ ಮಾತ ಹೊಸ ಮಾತ ಈಗೆಲ್ಲಿ ಕಲಿತೆ ಹೊಸ ಮಾತ ಎಲೆ ಹೆಣ್ಣೆ ಈಗೆಲ್ಲಿ ಕಲಿತೆ ಹೊಸ ಮಾತ ಎಲೆ ಹೆಣ್ಣೆ ಈಗೆಲ್ಲಿ ಕಲಿತೆ ಹೊಸ ಮಾತ ಹೊಸ ಮಾತ ನೆಟ್ಟ ಮಲ್ಲಿಗೆ ಬಳ್ಳಿ ನೆಟ್ಟಾಂಗೆ ಇರುವುದೇ ನೆಟ್ಟ ಮಲ್ಲಿಗೆ ಬಳ್ಳಿ ನೆಟ್ಟಾಂಗೆ ಇರುವುದೇ ದಿನಕ್ಕೊಂದು ಕೊಡವ ಉದಕವ ಉದಕವ ದಿನಕ್ಕೊಂದು ಕೊಡವ ಉದಕವ ಉದಕವ ದಿನಕ್ಕೊಂದು ಕೊಡವ ಉದಕವ ಹೊಯ್ದಾರೆ ದಿನಕ್ಕೊಂದು ಮೊಗ್ಗು ಅರಳ್ಯಾವೋ ಅರಳ್ಯಾವೋ ದಿನಕ್ಕೊಂದು ಮೊಗ್ಗು ಅರಳ್ಯಾವೋ ಅರಳ್ಯಾವೋ ಅಂಗಿಯ ಮ್ಯಾಲಂಗಿ ಚಂದೇನೋ ನನ್ನ ರಾಯ ಅಂಗಿಯ ಮ್ಯಾಲಂಗಿ ಚಂದೇನೋ ನನ್ನ ರಾಯ ರಂಭಿಯ ಮ್ಯಾಲೆ ಪ್ರತಿರಂಭೆ ಪ್ರತಿರಂಭೆ ರಂಭಿಯ ಮ್ಯಾಲೆ ಪ್ರತಿರಂಭೆ ತಂದಾರೆ ರಂಭಿಯ ಮ್ಯಾಲೆ ಪ್ರತಿರಂಭೆ ತಂದಾರೆ ಚಂದೇನೋ ರಾಯ ಮನಿಯಾಗಿ ಮನಿಯಾಗಿ ಚಂದೇನೋ ರಾಯ ಮನಿಯಾಗಿ ಮನಿಯಾಗಿ ಬಿಟ್ಟ ಬಾವಿ ನೀರು ಕಸ್ತೂರಿ ಪರಿಮಳ ಬಾವಿ ನೀರು ಕಸ್ತೂರಿ ಪರಿಮಳ ಬಿಟ್ಟ ಹೆಂಡತಿಯ ಇದಿರಲಿ ಇದಿರಲಿ ಬಿಟ್ಟ ಹೆಂಡತಿಯ ಇದಿರಲಿ ಇದಿರಲಿ ಬಿಟ್ಟ ಹೆಂಡತಿಯ ಇದಿರಲಿ ಬಂದಾರೆ ಸೆಂದೋ ಅವನ ಎದೆಯಲ್ಲಿ ಎದೆಯಲ್ಲಿ ಸೆಂದೋ ಅವನ ಎದೆಯಲ್ಲಿ ಎದೆಯಲ್ಲಿ ಸೆಂದೋ ಅವನ ಎದೆಯಲ್ಲಿ ಎದೆಯಲ್ಲಿ ಹೆಂಗಸರ ಹಾಡುಗಳಲ್ಲಿ ಕೆಲಸದ ಹಾಡುಗಳದ್ದೇ ಸಿಂಹಪಾಲು. ಭತ್ತ ಕುಟ್ಟುವಾಗ, ರಾಗಿ ಬೀಸುವಾಗ, ನಾಟಿ ಹಾಕುವಾಗ, ಕಳೆ ಕೀಳುವಾಗ, ಕಣಗೆಲಸ ಮಾಡುವಾಗ ಹಾಡಿನ ಜೊತೆಯಲ್ಲಿ ಅವರ ದುಡಿಮೆ ಸಾಗುತ್ತದೆ. ಜನಪದ ಗೀತೆಗಳನ್ನು ಹಾಡುತ್ತಾ ಕೆಲಸ ಮಾಡುವುದರಿಂದ ಅವರಿಗೆ ಶ್ರಮದ ಅರಿವಾಗುವುದೇ ಇಲ್ಲ. ಹಾಡುಗಳಲ್ಲಿ ಬರುವ ವಿಷಯ ವೈವಿಧ್ಯಮಯವಾದುದು. ದೇವರು, ಭಕ್ತಿ, ಪ್ರಕೃತಿ, ತವರು, ಹಬ್ಬ, ಜಾತ್ರೆ, ಗೆಳೆತನ, ಸಿರಿತನ, ಬಡತನಕ್ಕೆ ಸಂಬಂಧಿಸಿದ ಎಷ್ಟೋ ವಿಷಯಗಳನ್ನು ಕುರಿತಂತೆ ಅವರ ಹಾಡುಗಳಿರುತ್ತವೆ. ಹಾಡುಗಳನ್ನು ಹಾಡುವ ಮುಖ್ಯ ಗಾಯಕಿ ಮುಮ್ಮೇಳದಲ್ಲಿ ಹಾಡಿದರೆ ಮಿಕ್ಕವರು ಹಿಮ್ಮೇಳದಲ್ಲಿ ಹಾಡುತ್ತಾರೆ. ಈ ಜನಪದ ಗಾಯಕಿಯರು